ಇವತ್ತಿನ ದಿನದಲ್ಲಿ ರಾಗಿ ಬೆಳೆ ಬೆಳೆಯನ್ನ ಬೆಳಿಬೇಕಂತ ಯಾಕೆ ಅನಿಸುತ್ತೆ ನಿಮಗೆ? ದನ ಕರಕಟ್ಟಿಗೆ ದಿವಸ ಅದಕ್ಕೋಸ್ಕರ ಹುಲ್ಲು ಬೇಕು, ಆಮೇಲೆ ಈಗ ಮೆಕ್ಕೆಜೋಳಕ್ಕಿನ್ನ ಅದು ಆರ್ಥಿಕವಾಗಿ ಲಾಭ ಅಂತ ನಮಗೆ ಅನಿಸುತ್ತೆ. ನಮ್ ಭಾಗದಲ್ಲಿ ಮಳೆಗಾಲ ಕಡಿಮೆ, ಅದಕ್ಕೋಸ್ಕರ ರಾಗಿನ ಚೆನ್ನಾಗಿ ಬೆಳೀತಾ ಇತ್ತು ಸರ್. ಕಡಿಮೆ ಮಳೆಗಾಲಕ್ಕೂ ರಾಗಿ. ಈಗ 25 ವರ್ಷಕ್ಕಿಲ್ಲಿ ರಾಗಿ ಬೆಳೆಯನ್ನ ಬೆಳೆಯುತ್ತಾ ಇದ್ದಂತವ್ರು ನೀವು, ಕೆಲವು ವರ್ಷಗಳ ಹಿಂದೆ ರಾಗಿ ಬೆಳೆಯನ್ನ ಬಿಟ್ಟಿದ್ವಿ ಅಂತ ಹೇಳಿದ್ರ, ಯಾಕೆ ಬಿಟ್ರೆ ಸರ್? ಈಗ ಅದು ಕೊಯ್ಯಕ್ಕೆ 1 ಎಕರೆಗೆ 8,000 ಕೇಳ್ತಾರೆ ಸರ್. ಅದಕ್ಕೋಸ್ಕರ ಬಹಳ ಈ ಕೂಲರ್ ಪ್ರಾಬ್ಲಮ್ ಆಗಿ ತುಳಸರ್ದ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ಅದಕ್ಕೋಸ್ಕರ ರಾಗಿ ಬಿಟ್ಟಿದ್ವಿ. ಇತ್ತೀಚೆಗೆ ಮಿಷಿನ್ ಹಂಗ ಈಗ ಕೊಯ್ದ ಹಂಗ ಕಾಳು ಬರ್ತದೆ ಸರ್, ರೆಡಿ ಕಾಳು ಬರ್ತೈತಿ. ಅದಕ್ಕೋಸ್ಕರ ರಾಗಿ ಬೆಳೆ ಕತ್ಕೊಂಡಿವಿ ಸರ್. 1 ಎಕರೆ ಒಳಗಡೆ ಈ ವರ್ಷ ರಾಗಿ ಬಿತ್ತನೆ ಮಾಡಿದ್ರ ಸರ್? ಈ ವರ್ಷ 2 ಎಕರೆ ಬಿತ್ತಿದ್ವಿ ಸರ್. ಇನ್ನು ಸ್ವಲ್ಪ ಈಗಿನ ಬಡಿತಾ ಇತ್ತು, ಈಗ ಸ್ವಲ್ಪ ಮಳೆ ಕಾಯ್ತಾ ಇದೀವಿ. ಈಗ ರಾಗಿ ಬೆಳೆಗೆ ಅಂದ್ರೆ ಸಾಕಷ್ಟೇನು ಮಳೆ ಬೇಕಾಗಲ್ಲ ಅಂತ ಹೇಳ್ತಾರೆ. ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಒಂದು ಮಳೆ ಇಲ್ಲ ಅಂದ್ರೂ ಬೆಳಿಬಹುದು ಅಂತ ಹೇಳ್ತಾರೆ ಅಲ್ವಾ? ಹ್ಞೂ ಸರ್. ಅದು ಈಗ ನೋಡ್ಸ, ಈಗ 1 ತಿಂಗಳು ಮಳೆಗಾಲ ಇಲ್ಲ ಅಂದ್ರೂ ಹೆಚ್ಚಿಗೆ ಒಣಗಿಲ್ಲ ಸರ್. ಅದು ಹಂಗ ಹಚ್ಚಿಗೆ ಐತೆ. ಈಗ ಮತ್ ಮಳೆ ಬಂತು ಅಂದಿ ಒಡಚ್ಚಿ ಭೂಮಿ ಕಾಳಕತ್. ಈಗ ರಾಗಿ ಬೆಳೆ ಬಿತ್ತನೆ ಕಾಲ ಅಂತಂದ್ರೆ ಸೂಕ್ತವಾದ ಕಾಲ ಯಾವ್ದು ಅಂತ ಹೇಳ್ತೀರಾ? ನಾವ್ ಸರ್ 19 ತಾರೀಕು ಬಿತ್ತಿದ್ವಿ ಸರ್ ರಾಗಿನ. ಒಟ್ಟು 15 ರಿಂದ 30 ತನಕ ಬಿತ್ಬೋದು ಸರ್. ಅಂದ್ರೆ ನಾವು ಸ್ವಲ್ಪ ಮುಂಗಡೆ ಬಿತ್ತಿದ್ವಿ. ಈಗ ಬಿತ್ತನೆ ಒಂದು ವಿಧಾನ ಅಂತಂದ್ರೆ ಯಾವ ರೀತಿ ಬಿತ್ತನೆ ಮಾಡ್ತೀರ ಸರ್? ಇದು ಹೊಲನೆಲ್ಲ ಹೊಡ್ಕೊಂಡು ಕ್ಲೀನ್ ಆಗಿ ಅಂದ್ರೆ ಏನು ಉಲ್ಲರ್ಬಾರ್ದು, ಮಿಷಿನ್ ಬರ್ತದ ಸರ್. ಅದ್ರಾಗೆ ಕ್ಲೀನ್ ಆಗಿ ಗೊಬ್ಬರ ಬೀಜ ಕಲ್ಸಿ ಅದಕ್ಕೆ ಮಿಷಿನ್ಗೆ ಹಾಕ್ತಿವಿ. ಮಿಷಿನ್ ಅದೇಟಿ ಅದೇ ಬಿತ್ತದ ಸರ್. ನಾವ್ ಹಿಂದೆ ಹಂಗ ನೋಡ್ಕೊಂತಿರೋದು ಯಾವ ಸಾಲನೆ ಬೀಜ ಬೀಳೋದು ಸ್ವಲ್ಪ ಹಿಂದೆ ನೋಡ್ಕೊಂತ ಇದ್ರೆ ಸಾಕು ಸರ್. ಈಗ ಮೊದ್ಲೆಲ್ಲ ಎತ್ತಿನ ಬೇಸಾಯದ ಮುಖಾಂತರ ಬಿತ್ತನೆ ಮಾಡ್ತಾ ಇದ್ರು, ಆ ಪದ್ಧತಿ ಯಾಕೆ ನೀವು ಅನ್ಸರ್ಸಲ್ಲ ಸರ್? ಈಗ ಮುಂಚೆ ನಾವು ಎತ್ತಿಲಿ ಬಿತ್ತಿದ್ವಿ, ಎಲ್ಲದೂ ಮಾಡಿದ್ವಿ. ಈಗ ಏನಂದ್ರೆ ಬಿತ್ತಕ್ ಕರಿಯಕ್ ಹೋದ್ರೆ ಕೂಲರ್ ಸಿಗಲ್ಲ, ಅಕಸ್ಮಾತ್ ಸಿಕ್ಕರು 400-500 ಕೊಟ್ಟಿ ಅಂತ ಕೇಳ್ತಾರೆ. ಬೇಸಾಯದಾರು ಈ ಬೇಸಾಯ ಟೈಮ್ ಸರಿ ಬರಲ್ಲ, ಆಮೇಲೆ ತಂದ್ರೆ ಅದಕ್ಕೋಸ್ಕರ ಈಗ ಮಿಷಿನ್ ಊರಕ್ ಬಂದಿರ್ತತ, 1 ಗಂಟೆಗೆ ಬಿತ್ತಿ ಹೋಗ್ಬಿಡ್ತಾರ ಸರ್, ಒಂದಲ್ಲ 1.5 ಗಂಟೆಗೆ. ಈಗ ಮೊದ್ಲೆಲ್ಲ ನೀವೇ ಎತ್ತುಗಳು ಕಟ್ಟಿಗೆಂದು ಬೇಸಾಯ ಮಾಡ್ತಾ ಇದ್ರಿ, ಹೌದಾ? ಈಗ ಯಾಕೆ ಆ ಪದ್ಧತಿ ಇಲ್ಲ ಸರ್? ಈಗ ಎತ್ತು ತರಕು ಅಂದ್ರೆ ಎತ್ತು ಅಂದ್ರೆ 1-1.5 ಲಕ್ಷ ಎತ್ತು ತರ್ತೀವಿ ಸರ್. ಅವಕ್ಕೆ ಕಾಳು ನೀರು ಮೇವು ನಾವ್ ಈಗ ದನ ಕಟ್ಕೊಂಡ್ರದ್ರಿಂದ ಎತ್ತುಗಳನ್ನ ಮೇಂಟೈನ್ ಮಾಡೋದು ಹೋಗಿ ಅವೆಲ್ಲ ಬಹಳ ಸಮಸ್ಯೆ ಆಗತ್ತೆ ಸರ್. ಅದಕ್ಕಾಗಿಲ್ಲೇ ಈಗ ಎಲ್ಲ ಮಿಷಿನ್ ಇಲ್ಲೇ ಬಿತ್ಸೋದು, ಮಿಷಿನ್ ಇಲ್ಲೇ ಕೊಯ್ಸೋದು, ಆ ತರ ಮಾಡ್ತಾ ಇದೀವಿ. ಈಗ ಮೊದ್ಲೆಲ್ಲ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು, ಅದರಲ್ಲಿ ಈ ಒಂದು ವರಿಕರ ಅಂತ ಹೇಳಿ ಗಂಡು ಕರ ಹುಟ್ಟಿದಂತವನ್ನ ನೀವು ಬೇಸಾಯಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ರಿ. ಇವತ್ತು ಆ ನಾಟಿ ಹಸುಗಳ ಒಂದು ಸಾಕಾಣಿಕೆ ಕಣ್ಮರೆ ಆಗಿದೆ ಅಂತ ಹೇಳ್ತೀರ ಸರ್? ನಾಟಿ ಹಸುಗಳೇ ಇಲ್ಲ ಸರ್, ಎಲ್ಲ ಏನಾದ್ರು ಸೊಂಟೆ ಹಾಕಲ ತರ್ತಾರೆ, ಸೊಂಟೆ ಹಾಕಲ ಅವೇನು ವರಿಕರ ಉಪಯೋಗ ಆಗಲ್ಲ. ಈಗ ಎತ್ತುಗಳು ಏನ ಬಿತ್ತ ಟೈಮ್ನಾಗ ತಂದು ಬುಟ್ಟುಗುಂಟೆ ಹೊಡ್ಕೊಂಡು ಹಂಗ ಮಾರ್ರ ಬಹಳ ಜನ ಸರ್, ಎಲ್ಲ ಆಗಿಂದಾಗಿ ಮಾರಿಬಿಡ್ತಾರೆ. ಮತ್ ಮುಂಗಾರಿಗೆ ತರ್ತಾರ ಈ ಜೂನ್ ತಿಂಗಳಿಗೆ ಎತ್ತುಗಳು, ಈಗ ಹಂಗಾಗ್ಬಿಟ್ಟ. ಊರಿಗೆ ಮುಂಚೆ 40-50 ಜೊತೆ ಇಟ್ಕೊಂಡಿರೋ, ಈಗೆಲ್ಲ ಬರ 3 ಜೊತೆ ಇಟ್ಕೊಂಡು ಮಾರಿತಾರ. ಶಿವಕುಮಾರ್ ಅವರೇ, ರಾಗಿ ಅಂದ್ರೆ ಪ್ರತಿ 1 ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ನಾವು ಒಟ್ಟು 2 ಎಕರೆಗೆ 5 ಕೆಜಿ ಅಂತ 8 ಪ್ಯಾಕೆಟ್ ಬಿತ್ತಿದೀವಿ ಸರ್. 1 ಎಕರೆಗೆ ಹೆಚ್ಚು ಕಡಿಮೆ 1 20 ಕೆಜಿ ಲೆಕ್ಕ. ಈಗ ದಾಯ ಅಂತಂದ್ರೆ 2 ಕುಂಟೆ ದಾಯದಲ್ಲೇ ಬಿತ್ತನೆ ಮಾಡ್ಬೇಕು. ಹ್ಞೂ ಸರ್, ರಾಗಿ ಮಾತ್ರ 2 ಕುಂಟೆ ದಾಯಕ್ಕೆ ಸರ್ ಬಿತ್ತದು. ಈಗ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ರಾಗಿ ಬೀಜ ಬಿತ್ತನೆ ಬೀಜ ಮಿಕ್ಸ್ ಮಾಡಿ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರ, ಯಾಕೆ ಆ ಪದ್ಧತಿ ಅನುಸರಿಸಿದ್ರೆ? ಬರೀ ಪ್ರೈವೇಟ್ ರಾಗಿ ಬಿತ್ತಕ್ ಬರಲ್ಲ ಸರ್, ಅದಕ್ಕೆ 1 ಚೀಲ ಗೊಬ್ಬರಕ್ಕೆ 1-2 ಪ್ಯಾಕೆಟ್ ಬೀಜ ಹಾಕಿ ಕಲ್ಸಿ 1 ಎಟ್ ಹಾಕ್ತಿದ್ವಿ ಸರ್. ಆಮೇಲೆ ಮತ್ತೆ ಅದು ಖಾಲಿ ಆಗ್ತದಂಗ ಕಲ್ಸಿಟ್ಕೊಂತಿದ್ವಿ, ಮತ್ತೆ ಹಾಕ್ತಿದ್ವಿ ಸರ್. ಆ ಸರಿ ಬಿತ್ತಕ್ಕಾದ್ರೆ ಹಂಗ ಮಾಡ್ತಿದ್ವಿ ಚಡ್ಡೆ ಬಿತ್ತಕ್ಕಾರ, ಈಗ ಆ ತರ ಮಿಷಿನ್ನಾಗೆ ಆ ತರ ಮಾಡ್ತಾ ಇದ್ವಿ. ಸಣ್ಣ ಬೀಜ ಆಗಿರೋದ್ರಿಂದ ಎಷ್ಟು ಇಡ್ತಾ ಅದು ಸಿಗಲ್ಲ ಅಂತ ಹೇಳಿ ಈ ಪದ್ಧತಿ ಅನುಸರಿಸಿ ಈ ಹೊಸ ಪದ್ಧತಿ ಅನುಸರಿಸ್ತಾ ಇದೀವಿ. ಎತ್ತಿನ ಬೇಸಾಯದಲ್ಲಿ ಬಿತ್ತನೆ ಮಾಡ್ತಾ ಇದ್ರಲ್ಲ, ಆ ಪದ್ಧತಿ ಉತ್ತಮ ಅಂತ ಹೇಳಿದ್ರೆ ಈಗಿನ ಒಂದು ಪದ್ಧತಿ ಉತ್ತಮ ಅಂತ ಹೇಳ್ತೀರ? ಇದು ಒಳ್ಳೆ ಪದ್ಧತಿ, ಚೆನ್ನಾಗಿ ಬೆಳೀತಾ ಸರ್. ಹಿಂದ್ ವರ್ಷ ಒಂದು ನಮ್ದೊಂದು 75,000 ರೂಪಾಯಿ ರಾಗಿ ಆಯ್ತು ಸರ್ 2 ಎಕರೆಗೆ. ಈಗೆಲ್ಲ ರಾಗಿ ಹಾಕಿದ್ಮೇಲೆ ಈಗ ಅಂತರ ಬೇಸಾಯ ಅದನ್ನೆಲ್ಲ ಯಾವ್ಯಾವ ಮಾಡ್ತೀರಾ, ಎಷ್ಟು ಬಾರಿ ಮಾಡ್ತೀರಾ ಸರ್? 2 ಕುಂಟೆ 1-2 ಸಾರಿ ಹೊಡಿಬೇಕು ಸರ್. ಈಗ ರಾಗಿ ಬೆಳೆಗೆ ಯಾವ ಹಂತದಲ್ಲಿ ಹೆಚ್ಚು ಹೆಚ್ಚು ತೇವಾಂಶ ಬೇಕು ಅಂತ ಹೇಳ್ತೀರ ಸರ್? ಈಗ ರಾಗಿ ಒಡೆ ಹೊರಟ ಟೈಮ್ನಾಗ ಈಗ ಒಳ್ಳೆ ಸಂಪಾಜೆ ಆಗ್ಬಿಟ್ರೆ ಅದು ಇನ್ನೊಂದು ಮಳೆಗೆ ಬಂದ್ಬಿಡ್ತದೆ ಸರ್. ರಾಗಿ ಇನ್ನೊಂದು ಮಳೆ ಬಂದು ಕಾಳಾಗ್ಬಿಡ್ತದೆ. ಮಳೆ ಇಲ್ಲ ಅಂದ್ರೆ ಈ ಬೆಳೆ ಬೆಳಿಬಹುದು ಅಲ್ಪ ಸ್ವಲ್ಪ ಮಳೆಗೆ ಅಂತಾರೆ ಸರ್. ಈಗ 1 ಅಶಿ ಮಳೆ ಬಂದ್ರೆ ಸಾಕು, ಅದಲ್ಲೇ ಇದು ಒಡೆಹೊಳ್ ಕಾಳಾಗ್ಬಿಡ್ತದೆ ಸರ್. ಜಡಿಕೆ ರೋಗ ಬರುತ್ತೆ ಅಂತ ಹೇಳ್ತಾರೆ ರಾಗಿ ತೆನೆಗೆ. ಅಂದ್ರೆ ಆ ಒಂದು ರೋಗ ಏನಾದ್ರೂ ನಿಮ್ ಬೆಳೆಗೆ ಬಂತ ಇನ್ನ ವರ್ಷ ಆಗ್ಲಿ ಈ ವರ್ಷ ಆಗ್ಲಿ? ಇಲ್ಲ ಸರ್, ಹಿಂದ್ ವರ್ಷ ಯಾರ ರೋಗನು ಬರಲಿಲ್ಲ ಸರ್. ಮಳೆಗಾಲ ಸಂಪ ಆಗ್ಬಿಡ್ತಲ್ಲ, ಒಳ್ಳೆ ಚೆನ್ನಾಗಿ ಬೆಳೆದು ಕಾಳು ಒಳ್ಳೆ ದುಡ್ಡು ಹೋಗಿತ್ತು ಸರ್. ಮುಂಚೆಲ್ಲ ಆ ತರ ಇದ್ವು, ಈ ಸರಿ ಸಂಪ ಮಳೆಗಾಲ ಆಗ್ತಾವಲ್ಲ ಏನು ಇದಾಗಲ್ಲ. ಈಗ ಹೆಚ್ಚಾಗಿ ನೀವು ಕೊಡುಗೆ ಗೊಬ್ಬರ ಕೊಟ್ಟು ಬೆಳಿತೀರಾ, ಏನ್ ರಾಸಾಯನಿಕ ಗೊಬ್ಬರ ಕೊಟ್ಟು ಬೆಳಿತೀರಾ ರಾಗಿಯನ್ನ? ಇಲ್ಲ ಸರ್, ಈ ಮೆಕ್ಕೆಜೋಳಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಮತ್ತೆ ಈಗ ಮತ್ತೆ ರಾಗಿ ಬಿತ್ತಕಂದ್ರೆ DAP ಇಲ್ಲ 20-20 ಬಳಸಲೇಬೇಕು. ಯಾಕಂದ್ರೆ ಒಂದ್ ಹೊಲಕ್ಕೆ ಆ ಇರೋದೊಂದು 15 ಲೋಡ್ ಅದಕ್ಕೆ ಏರಿದ್ವಿ ಸರ್. ಈ ಇಲ್ಲದ ಮತ್ತೆ ಈ DAP ಅನ್ನ ಹಾಕಿ ಬೆಳಿತಾ ಇದೀವಿ. ರಾಗಿ ಒಳಗಡೆ ಈಗೆಲ್ಲ ರಾಗಿ ಜೋಲೆ ಅಂತ ಹೇಳಿ ಮೇಸ್ತಾರೆ, ಉತ್ತಮ ಅಂತ ಹೇಳ್ತೀರಾ ಈ ಪದ್ಧತಿ ಅನುಸರಿಸಿದ್ರೆ? ಮ್ಯಾಗಲ್ ರಾಗಿ ಜೋಳನ್ನೆಲ್ಲ ತಿಂದ್ರೆ ತೆನೆ ಕ್ಲೀನ್ ಆಗಿ ಹೊರಟು ಕಾಳಕತ್ತಂದ್ರೆ ಈಗ ಒಂದ್ ತಿಂಗಳ ಕೀಲಿ ಕತ್ರ ಮೇಯಿಸಿದಾರೆ ಸರ್. ಎಲ್ಲ ಮೇಯಿಸ್ಕೊಳ್ರಪ್ಪ ಯಾರ ಅಂತೀವಿ, ಎಲ್ಲರೂ ನಮ್ಮ ಒಂದಿವ್ಸ ಅಲ್ದಿಸ್ ಹೋದ್ವಿ ಇಲ್ಲೇ ಮೇಯಿಸ್ತೀವಿ ಅವರೆಲ್ಲ ಕತ್ರ ಮೇಯಿಸ್ಯಂದ್ರ ಈಗ ಅದ್ ಮೇಯಿಸಿದ್ರೆ ಚೆನ್ನಾಗಿ ಒಡೆ ಹೊರಟು ಕಾಳಕತ್ತ, ಯಾಕಂದ್ರೆ ಮ್ಯಾಗಲ್ದೆಲ್ಲ ಜುಟ್ಟೆಲ್ಲ ತಿಂದ್ಬಿಡ್ತಾವ ಅದಕ್ಕೋಸ್ಕರ. ಈಗೆಲ್ಲ ರಾಗಿ ಕಟಾವ್ ಅಂತಂದ್ರೆ ಎಷ್ಟ್ ತಿಂಗಳಿಗೆ ಬರುತ್ತೆ ಸರ್? ರಾಗಿ ಕಟಾವ್ ಅಂದ್ರೆ ಒಂದು ಮೂರುವರಿಂದ ನಾಲ್ಕು ತಿಂಗಳಿಗೆ ಬಂದ್ಬಿಡ್ತಾರೆ. ಈಗೆಲ್ಲ ಸಾಕಷ್ಟು ಜನ ಈ ಒಂದು ರಾಗಿ ಬೆಳೆಯನ್ನ ಯಾಕೆ ಕಡಿಮೆ ಮಾಡಿದಾರಪ್ಪ ಅಂತಂದ್ರೆ, ಕಟಾವಿನ ಹಂತದಲ್ಲಿ ಸಾಕಷ್ಟು ಈಗ ಕೂಲಿ ಕಾರ್ಮಿಕರಿಗೆ ಕೊಡಬೇಕಾಗುತ್ತೆ ಅಣ್ಣ, ದುಬಾರಿಯಾಗಿದೆ ಈಗೆಲ್ಲ ಕಟಾವ್ ಮಾಡೋದು. ಈಗ ಎಕರೆಗೆ 5,000 ದುಡ್ಡು ಕೇಳ್ತಾರೆ ಅಂತ ಹೇಳಿ ಸಾಕಷ್ಟು ರಾಗಿಯನ್ನೇ ಹಾಕೋದು ನಮ್ಮ ರೈತರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂತದ್ರಲ್ಲೂ ನೀವು ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡ್ತೀರ ಸರ್? ಇದು ಕಟಾವ್ ಅಂದ್ರೆ ರಾಗಿ ಎಲ್ಲ ಫುಲ್ ಡ್ರೈ ಆಗಿ ಒಣಗಿದಾಗ ತಮಿಳ್ನಾಡಲ್ಲಿಂದ ಒಂದು ನಮ್ಮೂರಾಗ ಒಂದು 5-4-5 ಮಿಷಿನ್ ಬರ್ತಾವ ಸರ್. ಮಿಷಿನ್ ಬಂದಾಗ ಎಲ್ಲರೂ ಕುಕ್ಕಿಂದ ಬರ್ತವೆ, ನಾವು ಒಂದ್ 2-3 ದಿವಸ ಕಾದಾಗ ಕೊಯ್ ಕೊಡ್ತಾವ ಸರ್. ಅದು ಒಂದ್ ಎಕರೆಗೆ 5,000 ಅಂತ ಅಂದ್ರೆ ಹಿಂದ್ ವರ್ಷ 2 ಎಕರೆಗೆ 10,000 ಕೊಟ್ಟು ಕೊಯ್ಸಿದ್ವಿ. ಆತರ ಮಿಷಿನ್ ಬಂದಾಗ ಕೊಯ್ಸಿ ಆ ಮಿಷಿನ್ ಕೊಯ್ದಾಟಿಗೆ ಅದಂಗ ಹುಲ್ಲು ಗುಂಪೆ ಗುಂಪೆ ಬೀಳ್ತತಿ. ಆಮೇಲೆ ಕಾಳು ಸೀದಾ ಟ್ರಾಲೆಕ್ ಹಾಕೊಂಡು ಅವನ್ನ ಒಂದ್ 3-4 ದಿವಸ ಒಣಗಿಸಿ ಹಂಗ ಚೀಲ ತುಂಬಿಡ್ಬೋದು ಸರ್. ಈಗ ಹುಲ್ಲು ಏನು ಲಾಸ್ ಆಗಲ್ಲ ನಿಮ್ಗೆ, ಕಾಳು ಅದ್ರಲ್ಲಿ ಅಷ್ಟಿಷ್ಟೇ ಏನ್ ಲಾಸ್ ಆಗಲ್ಲ? ಇಲ್ಲ ಸರ್, ಅದ್ರಾಗೇನು ಹುಲ್ಲಾಗೇನು ಅಷ್ಟು ಕಾಳು ಹೋಗಲ್ಲ, ಏನೋ ಹೋದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಹೋಗ್ತವೆ, ಮತ್ತೆ ಈಗ ಏನ್ ಮಾಡಕ್ಕಾಗಲ್ಲ ಸರ್, ಕೂಲೆ ಪ್ರಾಬ್ಲಮ್ ಇರೋದ್ರಿಂದ ಆತರ ಮಾಡ್ತಾ ಇದ್ದೀವಿ. ಅಂದ್ರೆ ಈ ತರ ಎಲ್ಲ ಹೊಸ ಹೊಸ ಒಂದು ಆಧುನಿಕ ತಂತ್ರಜ್ಞಾನಗಳು ಬಂದಿರೋದ್ರಿಂದ ರಾಗಿ ಬೆಳೆ ಬೆಳಿಬೇಕು ಅನಿಸ್ತಾ ನಿಮ್ಗೆ? ಹ್ಞೂ ಸರ್, ಈಗೆಲ್ಲ ಮಿಷಿನ್ ಬಂದ್ವಲ್ಲ ಅದಕ್ಕೋಸ್ಕರ ಈಗ ದನಿಗೆ ರಾಗಿ ಹುಲ್ಲು ಹಾಕಿದ್ರೆ ಮಾತ್ರ ಹಾಲು ಇಂಪ್ರೂವ್ ಆಗತ್ತ ಸರ್. ಇಲ್ಲ ಅಂದ್ರೆ ಒಣಮೇವು ಅಷ್ಟು ಒಂದು ಇಂಪ್ರೂವ್ ಆಗಲ್ಲ. ಅದ್ರಾಗ ಮೆಕ್ಕೆಜೋಳ ಸಿಪ್ಪೆ ತಿಂದ್ರೆ ಅಂತ ಇಂಪ್ರೂವ್ ಆಗಲ್ಲ, ರಾಗಿ ಹುಲ್ಲು ತಿಂದ್ರೆ ಮಾತ್ರ ಯಾವತ್ತಿಗೂ ಚೆನ್ನಾಗಿ ಕರಿತಾವ ಸೆಮ್ಮೆ ಆಗ್ಲಿ ಆಕಳಾಗ್ಲಿ. ಅದಕ್ಕೋಸ್ಕರ ಈಗ ರಾಗಿ ಬಿತ್ತಬೇಕು ಅಂತ ನಮ್ಮನೆಗೆ ಈಗ ಇನ್ನು ವರ್ಷದಿಂದ ಸ್ವಲ್ಪ ಜಾಸ್ತಿ ಉತ್ತೇಜನೆ ಕೊಟ್ಟರು, ಅದಕ್ಕಾಗ್ಲೇ ಬಿತ್ತಾ ಇದೀವಿ ಸರ್. ಈಗ ರಾಗಿ ಎಲ್ಲ ಮಿಷಿನ್ ಕಟಾವ್ ಮಾಡ್ತಾರಲ್ಲ, ಬೇರೆ ಕಡೆ ಒಂದ್ ಕಡೆ ಟ್ರಾಲಿಯಲ್ಲಿ ರಾಗಿ ಹಾಕ್ತಾರ ಅಂತ ಹೇಳಿದ್ರ, ಈಗ ಬೇರೆ ಕಡೆ ಒಂದ್ ಮತ್ತೆ ಒಣಗಿಸ್ಬೇಕಾಗುತ್ತೆ ಸರ್? ಈ ಟ್ರಾಲಿಗೆ ಹಾಕಿಂದೆ ನಾವು ಈ ಪಾಟ್ ಹಾಕಿ ಕಣ್ದಾಗ ಒಂದು 3-4 ದಿವಸ ಬಿಸಿಲಿಗೆ ಒಣಗಿಸ್ಬೇಕು ಸರ್. ಒಣಗಿಸಿ ಆಮೇಲೆ ಚೀಲ ತುಂಬಿಡ್ಬೇಕು ಸರ್. ಅಂದ್ರೆ ಹಸಿ ಇರ್ತವೆ, ಅದಕ್ಕೋಸ್ಕರ ಒಣಗ್ಬೇಕಂತ ಹೇಳ್ತೀವಿ. ಒಂದ್ ಸರ್ ಹಸಿದಾಗ ತುಂಬಿಟ್ರೆ ಅವು ಇದ ಬೂಸ್ ಬಂದ್ಬಿಡ್ತಾವ ಸರ್. ಅದಕ್ಕೋಸ್ಕರ ಒಂದ್ 3-4 ದಿವಸ ಡ್ರೈ ಆಗತಂಕ ಒಣಗಿಸಿ ಆಮೇಲೆ ತುಂಬಿಡ್ಬೇಕು. ಈಗ ಮೊದ್ಲೆಲ್ಲ ಕೊಯ್ದು ಗೂಡು ಹಾಕಿ ಈಗೆಲ್ಲ ಈ ಮಳೆಗಾಲ ಎಲ್ಲ ಸಂಪೂರ್ಣವಾಗಿ ಹೋಗ್ಮೇಲೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಣಸುಗ್ಗಿ ಮಾಡಾರು, ಹೌದಾ? ಅಂದ್ರೆ ಆ ಪದ್ಧತಿ ಉತ್ತಮ ಅಲ್ಲ ಅಂತ ಹೇಳ್ತೀರ ಸರ್? ಆ ಪದ್ಧತಿ ಉತ್ತಮ. ಈಗ ಇತ್ತೀಚೆಗೆ ಬಂದ್ರೆ ಒಂದು ಮಿಷಿನ್ ನಿಲ್ಕೋಬೇಕಲ್ಲ, ಮತ್ತೆ ಈಗ ಜನ ಸಿಗಲ್ಲ, ಅದಕ್ಕಾಗಿಲ್ಲೇ ನಾವು ರಾಗಿನ ಮಿಷಿನ್ ಹಾಕಿ ಒಣಗಿಸಿ ಚೀಲಕ್ಕೆ ತುಂಬಿಡ್ತೇವೆ ಸರ್. ಅಂದ್ರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು ಅಂತ ಹೇಳ್ತೀರ? ಹ್ಞೂ ಸರ್, ಬದಲಾವಣೆ ಈಗ ಮತ್ತೆ ಹೆಂಗ ಬರ್ತದ ಹಂಗ ನಾವು ಅನ್ಸರಿಸ್ಕೊಂಡು ಹೋಗ್ಬೇಕು ಸರ್. ಈಗ ಪ್ರತಿ ವರ್ಷ 2 ಎಕರೆ ರಾಗಿ ಹಾಕ್ತಿರಲ್ಲ ನೀವು, 1 ಎಕರೆಗೆ ಎಷ್ಟು ಇಳುವರಿ ತಗೊಳ್ತೀರ? ಒಂದ್ ವರ್ಷ ಒಟ್ಟು ನಮ್ದು ಒಂದು ಹೆಚ್ಚು ಕಡಿಮೆ ಒಂದು 30 ಕ್ವಿಂಟಲ್ ಆತ ಸರ್. 30 ಕ್ವಿಂಟಲ್ ಆತು, ಎ ಪಿ ಎಂ ಸಿಗೆ ಒಂದು 25 ಕ್ವಿಂಟಲ್ ಬಿಟ್ವಿ, ದನಿಗೆ ಇಲ್ಲಿ ಊಟಕ್ಕೆ ಅಂತ ಒಂದು 5 ಕ್ವಿಂಟಲ್ ಇಟ್ಕೊಂಡಿವಿ ಸರ್. ಈಗ ಎ ಪಿ ಎಂ ಸಿ ಒಳಗಡೆ ನಾವು ರಾಗಿಯನ್ನ ಮಾರಾಟ ಮಾಡ್ಬೇಕಂತಂದ್ರೆ ಅಲ್ಲಿ ಏನೇನು ನೀವು ದಾಖಲೆಗಳನ್ನ ಕೊಡಬೇಕಾಗುತ್ತೆ ಸರ್? ಫಸ್ಟ್ ಗೆ ಇದು ಫೋನ್ಗೆ ನಾವು ಇಲ್ಲಿ GPS ಮಾಡ್ಸಕ್ ಸರ್, ರಾಗಿ ಬಿತ್ತಿದ್ವಿ ನಾ GPS ರಾಗಿ ಅಂತ ಮಾಡಿಸಿದ್ರೆ, ಮತ್ತೆ ಅಲ್ಲಿ ಪಾಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್ ಹೋಯ್ದಾಗ ನಮ್ದಲ್ಲೇ ರಾಗಿ ಅಂತ ಅಲ್ಲೆಲ್ಲ ಇದ್ರಾಗ ಕಂಪ್ಯೂಟರ್ನ ಬರ್ತದ ಸರ್. ಅವಾಗೆಲ್ಲ ಎಂಟ್ರಿ ಮಾಡ್ಕೊಂತಾರೆ, ಆಮೇಲೆ ಎಂಟ್ರಿ ಮಾಡ್ಕೊಂಡಾಗ ಅವರು ನೀವು ಇಷ್ಟು ದಿವ್ಸಕ್ಕೆ ತರ್ರಿ ಅಂತಪ್ಪ ಅಂತ ಮತ್ತೆ ಒಂದು ನಮ್ಗೆ ಒಂದು ವೋಚರ್ ಕೊಡ್ತಾರೆ, ಅವ್ರು ಅಲ್ಲಿಂದ ಫೋನ್ ಮಾಡ್ತಾರೆ ಸರ್. ಅವಾಗ ನಾವು ಟ್ರ್ಯಾಕ್ಟರ್ ಆತು ಆಟೋದಾಗ ಆತು ಏರ್ಕೊಂಡು ಹೋಗ್ಬೇಕು ಸರ್. ಅಂದ್ರೆ ಇಷ್ಟನೇ ಸರ್ವೆ ನಂಬರ್ ಇಂಥ ಜಮೀನಲ್ಲಿ ನಾವು ರಾಗಿ ಬೆಳೆ ಹಾಕಿದೀವಿ ಅನ್ನೋದಕ್ಕೆ ಪ್ರೂಫ್ ಮಾಡ್ಬೇಕು ಅಂತಂದ್ರೆ GPS ಮಾಡಿಸ್ಬೇಕು. ಅದೇ GPS ಮಾಡಿಸ್ಬೇಕು ಸರ್, ಇಂಥ ಇದಕ್ಕೆ ಇಷ್ಟು ಎಕರೆ GPS ಮಾಡಿದೀವಿ ಅಂತ. ಈಗ GPS ಮಾಡಿಸಲಿಲ್ಲ ಅಂತಂದ್ರೆ ಮಾರಾಟ ಮಾಡಕ್ ಆಗಲ್ಲ ಅಲ್ಲಿ? ಇಲ್ಲ ಸರ್, GPS ಅಲ್ಲಿ ರಾಗಿ ಅಂತ ಬಂದ್ರೆ ಮಾತ್ರ ನಮ್ದು ತಗೊಂತಾರ ಸರ್. ಈಗ ರಾಗಿ ಅಂತ ಬರಲಿಲ್ಲ ಅಂದ್ರೆ ಇಲ್ಲಪ್ಪ ನಿನ್ GPS ಆಗಿಲ್ಲ ರಾಗಿ ಅಂತ ಇದು ಮಾಡ್ತಾರ ಸರ್. ಈಗ ಮಾರ್ಕೆಟ್ ಅಂತಂದ್ರೆ APMC ಒಳಗಡೆ ತಗೊಳ್ಳೋದ್ರಿಂದ ಸಾಕಷ್ಟು ಅನುಕೂಲ ಅಲ್ವಾ ನಿಮಗೆ? ಈಗ ಇಲ್ಲೆಲ್ಲ ಲೋಕಲ್ 2,200 ಅಂತ ಸರ್, ಅಲ್ಲಿ APMC 3,300 ಸರ್. ಅದಕ್ಕೋಸ್ಕರ ಈಗ ಎಲ್ಲ ಮತ್ತೆ ಈಗ APMC ಎಲ್ಲ ಮಾರಾಟ ಮಾಡೋದು ಸರ್, ರಾಗಿ ಯಾರು ಬೆಳೆದಿರ್ತಾರ ಅವರು GPS ಮಾಡಿಸಿ. ಈಗೆಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ಬೆಳೀತಾರಲ್ಲ, ಇಷ್ಟು ರೇಟ್ ಎಲ್ಲಿದೆಯಾ ಮೆಕ್ಕೆಜೋಳಕ್ಕೆ ಸರ್? ಮೆಕ್ಕೆಜೋಳ ಈಗ ಸ್ಟಾರ್ಟಿಂಗು ಈಗ 1,500 ಆಯ್ತು ಸರ್, ಇದಾದ್ರೆ 3,300 ಎಲ್ಲದಕ್ಕೂ ಆರ್ಥಿಕವಾಗಿ ಸ್ವಲ್ಪ ಗೀಡ್ತದೆ. ಆಮೇಲೆ ಸಾಕಷ್ಟು ಗುಣಮಟ್ಟದ ಮೇವುಗಳನ್ನ ತಗೋಬಹುದು ಇದ್ರಲ್ಲಿ. ಹ್ಞೂ ಸರ್, ಮೇವು ಹಾಕತ್ತೆ, ಆಮೇಲೆ ಕಾಳಕ್ಕವೆ ಊಟಕ್ಕೆ, ಅದಕ್ಕೋಸ್ಕರ ರಾಗಿ ಬೆಳ್ತ. ಈಗ APMC ಒಳಗಡೆ ಮಾರಾಟ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದ್ಲೆಲ್ಲ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ಸರ್? APMC ಮಾರಾಟ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ಊರಾಗ ಬಂದ್ ತಗಂತದ್ರು, ಇಲ್ಲಾಂದ್ರೆ ದುರ್ಗದ ಮಾರ್ಕೆಟ್ಗೆ ಹಾಕ್ತಿದ್ವಿ, ಇಲ್ಲಾಂದ್ರೆ ದಾವಣಗೆರೆ ಮಾರ್ಕೆಟ್ಗೆ ಹಾಕ್ತಿದ್ವಿ. ಈಗ APMC ಒಳಗಡೆ ಮಾರಾಟ ಮಾಡ್ಬೇಕಂತಂದ್ರೆ ಗುಣಮಟ್ಟ ಯಾವ ರೀತಿ ಇರ್ಬೇಕಂತ ಹೇಳ್ತೀರಾ ಸರ್? APMC ಮಾರಾಟ ಅಂದ್ರೆ ಒಂದ್ ಸ್ವಲ್ಪ ಕೆಂಪನ್ ರಾಗಿನೇ ಜಾಸ್ತಿ ಅಪೇಕ್ಷ ಪಡ್ತಾರೆ ಸರ್ ಅಲ್ಲಿ. ಈಗ ಎಲ್ಲ ಅದ್ರೊಳಗಡೆ ಕಲ್ಲು ಮಣ್ಣು ಕಸ ಕಡ್ಡಿ ಏನ್ ಇರಬಾರ್ದು? ಇಲ್ಲ ಸರ್, ಎಲ್ಲ ಮಿಷಿನ್ಗ ಏನು ಬರಲ್ಲ ಸರ್, ಅದೆಲ್ಲ ಹಂಗ ಡ್ರೈ ಆಗೇ ಬರ್ತದೆ, ಎಲ್ಲ ಮಿಷಿನ್ಗ ಏನು ಕಲ್ಲು ಪಲ್ಲು ಏನು ಬರಲ್ಲ ಸರ್. ಈಗ ಕಾಳು ಒಣಪಡೆ ಆಗಿರ್ಬೇಕು. ಕಾಳು ಒಣಗಿ ಫುಲ್ ಡ್ರೈ ಏರ್ ಯಾಕಂದ್ರೆ ಒಣ ಕಟ್ಟಿ ಅನ್ಬೇಕು ಹಿಂಗೆ ತಿಂದ್ರೆ ಆ ತರ ಮಾಡೋದು. ಈಗ ಅದಕ್ಕೋಸ್ಕರ ನೀವೆಲ್ಲ ಒಣಸ್ಕೊಂಡು ತಗೊಂಡು ಹೋಗ್ತೀರಿ? ಎಲ್ಲ ಒಂದ್ ಮೂರ್ನಾಲ್ಕು ದಿವಸ ಒಣಗಿಸಿ ಚೀಲ ತುಂಬಿಟ್ಟು ಅವರು ಜಿ ಪಿ ಎಸ್ ಅಲ್ಲಿಗೆ ಹೋಗಿ ಇದು ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಅವ್ರು ಕೇಳ್ಕೊಂಡು ಇಂಥ ಡೇಟಿಗೆ ಎತ್ತರ್ರಿ ಅಂದಾಗ ತಗೊಂಡು ಹೋಗ್ತೀವಿ ಸರ್. ಈಗ ಪ್ರತಿ ವರ್ಷ ಒಂದ್ 5 ಚೀಲ ನಾವು ಉಳಿಸ್ಕೊಳ್ತೀವಿ ಮನೆಗೆ ಅಂತ ಹೇಳಿದ್ವಿ, ಊಟಕ್ಕಂತಂದ್ರೆ ಯಾವ ರೀತಿ ಬಳಸ್ತೀರಿ ನೀವು? ಸರ್ ಇದು ಊಟಕ್ಕಂದ್ರೆ ಕ್ಲೀನಾಗಿ ಮಾಡಿಸಿ ಅದನ್ನ ಜಿನ್ ಮಾಡಿಸ್ಕೊಂಡ್ ಬಂದು ಅದರಿಂದ ರಾಗಿಂದ ಮುದ್ದೆ ರೊಟ್ಟಿ ತರ್ಸ ಆಮೇಲೆ ಇದು ಒಡ್ರಾಗಿ ಅಂತಲೂ ಬಳಸ್ತಾರೆ ಸರ್, ಅದನ್ನ ಒಡ್ರಾಗಿ ಇಟ್ಟು ಅಂತ ಬಳಸ್ತಾರೆ. ಅದನ್ನೆಲ್ಲ ಈ ಹಪ್ಪಳ ಪಪ್ಪಳ ಮಾಡಕ್ಕೆ ಎಲ್ಲದಕ್ಕೂ ಉಪಯೋಗ ಐತೆ ಸರ್. ರಾಗಿ ಕೆಲಸ ಮಾಡ್ಕೊಂಡು ಈ ಅದ್ ಬೆಲ್ಲ ಹಾಕೊಂಡು ಕುಡಿಯುತ್ತೆ ಸರ್, ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಈಗ ದಿನ ನೀವು ರಾಗಿ ಅಮ್ಟಿ ಅಂತ ಹೇಳಿ ಮಾಡ್ಕೊಂಡು ಕುಡಿತೀರಾ? ಈಗೇನ್ ಸದ್ಯ ಇನ್ನಿಲ್ಲ ಸೈ, ಬಟ್ ಇಂದ ಈ ಸರಿ ಬೆಳೆ ಬೆಳೆದಾಗ ಆತರ ಕುಡಿಬೇಕು ಅಂತ ಆಯ್ತು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಬಿ ಪಿ ಶುಗರ್ ಅದನ್ನ ಕುಡಿದ್ರಿಂದ ಏನು ಕಾಯಿಲೆ ಬರಲ್ಲ ಅಂತ ಹೇಳಿದಾರೆ ಸರ್ ಡಾಕ್ಟರ್. ಈಗ ಸಿರಿಧಾನ್ಯ ಬೆಳೆಗಳಲ್ಲಿ ಪ್ರಮುಖವಾದ ಒಂದು ಬೆಳೆ ರಾಗಿ ಅಂತ ನಾವ್ ಹೇಳ್ತೀವಿ, ಆ ರಾಗಿಯನ್ನೇ ಸಾಕಷ್ಟು ನೀವು ಬೆಳಿತೀರ ಅಂದ್ರೆ ಸಾಕಷ್ಟು ನೀವು ಪ್ರತಿನಿತ್ಯ ಮನೆಯಲ್ಲಿ ಬಳಸ್ತೀರ ಅದನ್ನ? ಹ್ಮ್ ಸರ್, ಎಲ್ಲದಕ್ಕೂ ಉಪಯೋಗ ಐತೆ ಸರ್ ರಾಗಿ ಬೆಳೆಯೋದ್ರಿಂದ. ಈಗ ಇದ್ರ ಜೊತೆ ಮತ್ತೆ ನವಣೆ ಇಂತವೆಲ್ಲ ಬೆಳಿಬೇಕು ಅಂತ ಅನ್ಸಲ್ಲ? ಮುಂಚೆಲ್ಲ ನಾವು ನಮ್ಮೂರಿಗೆಲ್ಲ ನವಣೆ ಸಾವಿ ಎಲ್ಲ ಬೆಳೆಯರು, ಇತ್ತೀಚೆಗೆಲ್ಲ ಬಿಟ್ಟು ಬಿಡದಾರ ಸರ್ ಕೂಲಿ ಪ್ರಾಬ್ಲಮ್ ನಿಂದ. ರಾಗಿ ಬೆಳೆನೇ ಒಂದು ಬೆಳಿತದ. ಒಟ್ಟಾರೆ ಈ ಒಂದು ರಾಗಿ ಬೆಳೆ ಏನನ್ಸುತ್ತೆ ನಿಮ್ಗೆ, ಲಾಭದಾಯಕ ಅನ್ಸುತ್ತ? ಸರ್ ರಾಗಿ ಬೆಳೆ ಬೆಳೆಯೋದ್ರಿಂದ ಯಾವುದೇ ಒಂದು ನಷ್ಟ ಆಗಲ್ಲ ಸರ್, ಯಾಕಂದ್ರೆ ದನಿಗುಲ್ಲ ಆಗತ್ತೆ, ಈಗ ಮೆಕ್ಕೆಜೋಳಕ್ಕಿಂತ ಡಬಲ್ ದುಡ್ಡು ಆಗ್ತಾ ಇತ್ತು. ಒಳ್ಳೇದು ಶಿವಕುಮಾರ್ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ರಾಗಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಜೊತೆಗೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಗಿ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಸಾಗಲಕಟ್ಟೆ ಗ್ರಾಮದ ಕೃಷಿಕ ಜಿಸಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಇಂದಿನ ಪ್ರಶ್ನೆ, ಜಿಸಿ ಶಿವಕುಮಾರ್ ಅವರು 2 ಎಕರೆ ರಾಗಿ ಬೆಳೆಯಲ್ಲಿ ಒಟ್ಟು ಎಷ್ಟು ಕ್ವಿಂಟಾಲ್ ಇಳುವರಿ ಪಡೆದಿದ್ದಾರೆ? ಪ್ರಶ್ನೆ ಮತ್ತೊಮ್ಮೆ, ಜಿಸಿ ಶಿವಕುಮಾರ್ ಅವರು 2 ಎಕರೆ ರಾಗಿ ಬೆಳೆಯಲ್ಲಿ ಒಟ್ಟು ಎಷ್ಟು ಕ್ವಿಂಟಾಲ್ ಇಳುವರಿ ಪಡೆದಿದ್ದಾರೆ? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ಸರಿಯಾದ ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡಿ. ವಿಳಾಸ: ನಿಲಯದ ನಿರ್ದೇಶಕರು, ದುರ್ಗದ ಸಿರಿ ಸಂಪತ್ತು ಕಾರ್ಯಕ್ರಮ ಸರಣಿ ವಿಭಾಗ, ಆಕಾಶವಾಣಿ ಕೆಳಗೋಟೆ, ಚಿತ್ರದುರ್ಗ. ಪಿನ್ ಕ್ರಮಾಂಕ 577501. ಬಹುಮಾನಿತ ವಿಜೇತರನ್ನ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುವುದು. ಕೆಳಗರೆ, ಇದುವರೆಗೂ ರಾಗಿ ಕೃಷಿಯ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಗಟ್ಟೆ ಗ್ರಾಮದ ಕೃಷಿಕ ಜಿಸಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇನ್ನು ಮುಂದೆ ಕೇಳಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳ ಕುರಿತು ಚಿತ್ರದುರ್ಗದ ಕರ್ನಾಟಕದ ಗ್ರಾಮೀಣ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಸಹಾಯಕ ಪ್ರಬಂಧಕರಾದ ಎಸ್ಎನ್ ಮಹಾದೇವಯ್ಯ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮಹಾದೇವಯ್ಯ ಅವರಿಗೆ. ಸರ್ ನಮಸ್ಕಾರ. ಸರ್ ಸರ್ ಇವತ್ತು ತಾವು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಏನ ನಮ್ಮ ರೈತರಿಗೆ ಬ್ಯಾಂಕ್ಗಳು ಕೊಡು ಮಾಡ್ತಾವಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡಿ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾರು ಅರ್ಹರಿರ್ತಾರೆ? ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಭಾರತ ಸರ್ಕಾರ ಸಾಧಾರಣ 1998 ನಂತರ ದೇಶದ ಎಲ್ಲಾ ರೈತಾಪಿ ವರ್ಗದವರಿಗೆ ಬೆಳೆ ಬೆಳಿಲಿಕ್ಕೋಸ್ಕರ ಒಂದು ಲಿಮಿಟ್ ಎಂದು SBI ಅಕೌಂಟ್ ತರ ಆಪರೇಟ್ ಮಾಡುವಂತಹ ಒಂದು ಅಕೌಂಟ್ ನ ಜಾರಿಗೆ ತಂದಿದ್ದಾರೆ ನಬಾರ್ಡ್ ಹತ್ರ. ಅದರಲ್ಲಿ ಬೆಳೆ ಬೆಳಿಲಿಕ್ಕೆ ಎಲ್ಲಾ ರೈತರು ಸಹ ಈ ಇದರಡಿ ಸಾಲ ತೆಗೆದುಕೊಳ್ಳಿಕ್ಕೆ ಅರ್ಹರು. ಸರ್, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳು ಏನೇನು, ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಇದು? ಮೊದಲು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಸ್ಕೀಮ್ ತರೋದಕ್ಕೆ ಮೊದಲು ಪ್ರತಿ ಸಲ ಬೆಳೆ ಸಾಲ ತೆಗೆದುಕೊಳ್ಬೇಕಾದ್ರೆ ರೈತರು ಬ್ಯಾಂಕ್ಗಳಿಗೆ ಕೊಟ್ಟು ಪಹಣಿ ಇರ್ಬೋದು, ಪಟ್ಟ ಇರ್ಬೋದು, ಕಂದಾಯ ಕಟ್ಟಿದ ರಸೀದಿ ಮತ್ತೆ ಬೇರೆ ಎಲ್ಲಾ ದಾಖಲೆಗಳು ಕೊಟ್ಟು ಸಾಲ ಪಡಿಬೇಕಾಗಿತ್ತು. ಆ ಸಾಲಗಳು ಕೆಲವು ಬೆಳೆಗಳಿಗೆ 6 ತಿಂಗಳು ಟೈಮು, ಇನ್ನು ಕೆಲವು ಬೆಳೆಗಳಿಗೆ 1 ವರ್ಷ ಟೈಮು, ಮತ್ತೆ ಕೆಲವು ಈ ಕಬ್ಬು ಮತ್ತೆ ಬಾಳೆ ಅಂತವರಿಗೆ 1.5 ವರ್ಷ ಟೈಮ್ ಕೊಡ್ತಾ ಇದ್ವಿ. ಅದಾದ ನಂತರ ಅವರು ಸಂಪೂರ್ಣ ಒಂದು ಸಾಲ ತೀರಿಸ್ಬಿಡ್ಬೇಕಾಗಿತ್ತು. ತೀರಿಸ್ಬಿಟ್ಟು ಮತ್ತೆ ಎಲ್ಲಾ ದಾಖಲೆಗಳನ್ನು ಹೊಸದಾಗಿ ಕೊಟ್ಟು ಹೊಸದಾಗಿ ಸಾಲ ಪಡಿಬೇಕಾಗಿತ್ತು. ಇದೇನಾಗ್ತಾ ಇತ್ತು ಅಂತಂದ್ರೆ ಸಮಯ ವ್ಯರ್ಥ ಆಗೋದು. ಒಂದು ಸಾಲ ಕ್ಲೋಸ್ ಮಾಡಿ ಇನ್ನೊಂದು ಸಾಲ ತೆಗೆದುಕೊಳ್ಬೇಕಾದ್ರೆ 15 ದಿವಸ 20 ದಿವಸ, ಅಥವಾ ಪಾಣಿ ಸಿಗ್ಲಿಲ್ಲ, ಪಟ್ಟ ಸಿಗ್ಲಿಲ್ಲ, ಈ ಎಲ್ಲಾ ಸಮಸ್ಯೆಗಳನ್ನ ಅವ್ರನ್ನ ಕೆಲಸ ಬಿಟ್ಟು ಈ ಕಚೇರಿಗಳಿಗೆ ಅಲ್ದಾಡದೇ ಆಗ್ತಾ ಇತ್ತು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ತರಲಾಗಿ ಏನಾಯ್ತು ಅಂತಂದ್ರೆ, ಈ ಲಿಮಿಟ್ ಅನ್ನ ನಾವು 5 ವರ್ಷಗಳ ಅವಧಿಗೆ ಕೊಟ್ಟುಬಿಡ್ತೀವಿ ಬ್ಯಾಂಕ್ಗಳಿಂದ. ಅವರೇನ್ ಮಾಡ್ಬೇಕು, ಬೆಳೆ ಬೆಳೆದು ಏನು ಸಾಲ ತೆಗೆದುಕೊಳ್ತಾರೆ ಅದನ್ನು ವರ್ಷದೊಳಗಡೆ ಮರುಪಾವತಿಸಿ ಮತ್ತೆ ಅವರು ಪ್ರತಿ ವರ್ಷ ಬಂದು ನಾನು ಇಂಥ ಬೆಳೆ ಬೆಳೀತಾ ಇದ್ದೀನಿ ಇದನ್ನ ರಿವೈವ್ ಮಾಡ್ಕೊಡಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ರೆ ನಾವು ಅದನ್ನ ರಿವೈವ್ ಮಾಡ್ಕೊಟ್ಬಿಡ್ತೀವಿ ಇಮಿಡಿಯೇಟ್ ಆಗಿ. ಇವತ್ತು ಸಾಲ ಕಟ್ಟಬಹುದು, ನಾಳೆ ಬೆಳಿಗ್ಗೆ ತಗೊಬಹುದು, ಅಥವಾ ಇವತ್ತು ಸಂಜೆನೆ ತೆಗೆದುಕೊಳ್ಬಹುದು. ಆ ರೀತಿ ಅವರಿಗೆ ಸೀಮ್ಲೆಸ್ ಕ್ರೆಡಿಟ್ ಫೆಸಿಲಿಟಿ ಅವೈಲೇಬಿಲಿಟಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಿಗುತ್ತೆ. ಸರ್, ಈಗ ಯಾವುದೇ ಸಾಲಕ್ಕೂ ಒಂದು ಮಿತಿ ಇರುತ್ತೆ, ಇಂದ ಬೆಳೆ ಸಾಲ ಆದ್ರೆ ಇಷ್ಟು ಕೊಡಬೇಕು, ಎಕರೆಗೆ ಇಷ್ಟು ಇರ್ಬೋದು, ಅಥವಾ ಈ ತರ ಒಂದು ಲಿಮಿಟ್ ಅಂತ ತಾವು ಹೇಳ್ತಿರ್ತಾರಲ್ಲ, ಒಂದು ಮಿತಿ ಇರುತ್ತೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಇದರ ಒಂದು ಅಡಿಯಲ್ಲಿ ಸಾಲ ತಗೊಂಡವರಿಗೆ ಎಷ್ಟು ಮಿತಿಯನ್ನ ನೀವು ನಿಗದಿಪಡಿಸಿರ್ತೀರ? ಮಿತಿ ಅಂದ್ರೆ ಪ್ರತಿ ರೈತರು ಅವರು ಏನ್ ಬೆಳೆ ಬೆಳೀತಾರೆ, ರಾಜ್ಯದಲ್ಲಿ ಟೆಕ್ನಿಕಲ್ ಕಮಿಟಿ ತಾಂತ್ರಿಕ ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಅವರು ಪ್ರತಿ ಬೆಳೆ ಬೆಳಿಲಿಕ್ಕೆ ಖರ್ಚೆಷ್ಟಾಗುತ್ತೆ ಅಂತ ಒಂದು ಅರೈವಾಗಿ ಆ ಎಲ್ಲಾ ಬೆಳೆವಾರು ಖರ್ಚಿನ ವಿವರಗಳನ್ನ ಬ್ಯಾಂಕ್ಗಳಿಗೆ ಕಳಿಸಿರ್ತಾರೆ. ಬ್ಯಾಂಕ್ನವ್ರು ನಾವೇನ್ ಮಾಡ್ತೀವಿ, ಅವ್ರು ಎಷ್ಟು ಎಕರೆ ಯಾವ ಬೆಳೆ ಬೆಳೀತಾರೆ ಅದನ್ನ ಮಲ್ಟಿಪ್ಲೈ ಮಾಡ್ಬಿಟ್ಟು ಗುಣಾಕಾರ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅವರು ಫ್ಯಾಮಿಲಿ ಖರ್ಚಿಗೆ ಅಂತ ಒಂದು 10% ಎಕ್ಸ್ಟ್ರಾ ಕೊಡ್ತೀವಿ, ಅಥವಾ ಮತ್ತೆ ಅವರು ಫ್ಯಾಮಿಲಿ ಸಾರಿ ಅಗ್ರಿಕಲ್ಚರ್ ಇದಿರುತ್ತಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರ್ತವೆ, ಪ್ರೇಯರ್ಸ್ ಇರ್ಬೋದು, ನೇಗಿಲುಗಳಿಗಿರ್ಬೋದು, ಅದ್ ರಿಪೇರಿ ಮಾಡ್ಕೊಳ್ಲಿಕ್ಕೆ ಮತ್ತೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಒಂದು 20% ಎಕ್ಸ್ಟ್ರಾ ಕೊಡ್ತೀವಿ. ಅದೆಲ್ಲವನ್ನು ಸೇರಿಸಿ ಅವ್ರಿಗೆ ಲಿಮಿಟ್ ಫಿಕ್ಸ್ ಮಾಡ್ತೀವಿ. ಈ ಲಿಮಿಟ್ ಫಿಕ್ಸ್ ಆಗದೆ ಯಾವಾಗ್ಲೂ ಅವರು ಎಷ್ಟು ಜಮೀನು ಹೊಂದಿರ್ತಾರೆ, ಇಡುವಳಿ ಮೇಲೆ ಎಷ್ಟು ಜಮೀನು ಹೊಂದಿರ್ತಾರೆ, ಜೊತೆಗೆ ಯಾವ ಬೆಳೆ ಬೆಳೀತಾರೆ, ಇದೆರಡರ ಮೇಲೆ ಅವಲಂಬಿತವಾಗಿರುತ್ತೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆನೂ ಆಗಬಹುದು. ಆಗಬಹುದು, ಆಗಬಹುದು. ಒಂದು ವರ್ಷ ನಾನು ಮೆಕ್ಕೆಜೋಳ ಬೆಳೆದ್ರೆ ಆ ಒಂದು ಮೆಕ್ಕೆಜೋಳಕ್ಕೆ ಎಷ್ಟು ಮಿತಿ ಇರುತ್ತೆ ಅಷ್ಟು ಕೊಡ್ತಾರೆ, ಇನ್ನೊಂದು ವರ್ಷ ಏನೋ ಕಬ್ಬು ಬೆಳೀತಾರೆ ಅಂದ್ರೆ ಅದಕ್ಕೆ ಎಷ್ಟು ಮಿತಿ ಮಾಡ್ತೀವಿ. ಇದಕ್ಕೆ ಬಡ್ಡಿ ಯಾವ ರೀತಿ ವಿಧಿಸ್ತೀರ ತಾವು? ಈಗ ಕೇಂದ್ರ ಸರ್ಕಾರದಿಂದ ತಂದಿರುವಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಡಿ ಪ್ರತಿ ರೈತರಿಗೆ 3 ಲಕ್ಷದವರೆಗೆ ನಾವು ವಿಧಿಸೋ ಬಡ್ಡಿ 7%. ಅಂದ್ರೆ ಅದರೊಳಗೂ ಸಹ ರೈತರು ಒಂದು ವರ್ಷದೊಳಗಡೆ ಕಟ್ಟಿಬಿಟ್ರೆ 3% ಅವರಿಗೆ ಈ ಪ್ರಾಂಪ್ಟ್ ಸಬ್ವೆನ್ಷನ್ ಅಂತ ಕೊಡ್ತೀವಿ, ಬೆನಿಫಿಟ್ ಅಂತ. ಎಫೆಕ್ಟಿವ್ ಆಗಿ ಅವರಿಗೆ 4% ಮಾತ್ರ ಬೀಳುತ್ತೆ ಒಂದು ವರ್ಷದೊಳಗಡೆ ಕಟ್ಟಿಬಿಟ್ರೆ. 3 ಲಕ್ಷದವರೆಗೂ ಪ್ರತಿ ರೈತರಿಗೆ 4% ಬಡ್ಡಿ ಸಿಗ್ತದೆ. ಅವ್ರ ವರ್ಷಕ್ಕಿಂತ ಮೀರಿದ್ರೆ ಆಯಾ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಗೆ ಅವ್ರೇನೇನು ಇಂಟ್ರೆಸ್ಟ್ ರೇಟ್ ಹಾಕ್ತಾರೆ ಆ ಬಡ್ಡಿ ಚಾಲು ಆಗುತ್ತೆ. ಸರ್, ಇದರ ಒಂದು ಅವಧಿ ಎಷ್ಟು ವರ್ಷ ಇರುತ್ತೆ? ನೀವು ಒಂದ್ ಸಾರಿ ಕಾರ್ಡ್ ಕೊಟ್ಟಿಂದ, ನೀವು ಅಕೌಂಟ್ ಓಪನ್ ಮಾಡಿಂದ ಅವ್ರು ಎಷ್ಟು ವರ್ಷದವರೆಗೂ ಅದು ಅವರಿಗೆ ಚಾಲ್ತಿಯಲ್ಲಿ ಇರುತ್ತೆ? 5 ವರ್ಷ ಇರುತ್ತೆ. ಅದರಲ್ಲಿ ಅವರು ತಗೋಬಹುದು ಮತ್ತೆ ಕಟ್ಟಬಹುದು. ಆ ಸಮಯದಲ್ಲಿ ಏನು ದಾಖಲೆಗಳು ಕೊಡೋ ಅವಶ್ಯಕತೆ ಇಲ್ಲ. ಅದು ಯಾವ ಮಟ್ಟಕ್ಕೆ ಅನುಕೂಲ ಆಗುತ್ತೆ ಅಂತಂದ್ರೆ, ಒಂದು SB ಖಾತೆ ಆಪರೇಟ್ ಮಾಡದಂಗೆ ಅಷ್ಟು ಸರಳವಾಗಿ ಸುಲಭವಾಗಿ ಆಪರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅವರಿಗೆ ಚೆಕ್ ಬುಕ್ ಕೊಡ್ತೀವಿ, ಮತ್ತೆ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಕೊಡ್ತೀವಿ, ಜೊತೆಗೆ ಅದರೊಳಗೆ ಕ್ರೆಡಿಟ್ ಬ್ಯಾಲೆನ್ಸ್ ಏನಾದರೂ ಬಂದ್ರೆ ಅದಕ್ಕೆ ಈ ಉಳಿತಾಯ ಖಾತೆಗೆ ಏನ್ ಬಡ್ಡಿ ಸಿಗುತ್ತೋ ಆ ಬಡ್ಡಿನೂ ಸಹ ಬ್ಯಾಂಕ್ ನಿಂದ ಬರೆಸ್ತೀವಿ. ಎಷ್ಟು ಸಾರಿ ಬೇಕಾದರೂ ಆಪರೇಟ್ ಮಾಡಬಹುದು, ಎಷ್ಟು ಸಾರಿ ಬೇಕಾದರೂ ಕಟ್ಟಬಹುದು, ಎಷ್ಟು ಸಾರಿ ಬೇಕಾದರೂ ತೆಗಿಬಹುದು. ಸಾಲ ತಗೊಂಡಾಗ ಒಂದು ಸರಿ ಅದನ್ನ ಮರುಪಾವತಿ ಮಾಡಿಂದ ಅವರಿಗೆ ಹೆಚ್ಚಿನ ಅವಶ್ಯಕತೆ ಬೇಕಾಗುತ್ತೆ. ಈ ವರ್ಷ ನಾನು 50,000 ತಗೊಂಡ್ರೆ ಮುಂದಿನ ವರ್ಷ ನನಗೆ 75,000 ಬೇಕಂತ ರೈತರು ತಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನೀವು ಸಾಮಾನ್ಯವಾಗಿ ಸಾಲ ಕೊಡ್ತಿರ್ತಾರೆ, ಹೆಚ್ಚಿಗೆ ಮಾಡಿ ಕೊಡ್ತಿರ್ತಾರೆ ರಿನಿವಲ್ ಟೈಮ್ನಲ್ಲಿ. ಈ ಇದರಲ್ಲಿ ಆತರ ಅವಕಾಶ ಇದೆಯಾ? ಮೊದಲು 5 ವರ್ಷಕ್ಕೆ ನಾವು ಏನು ಮಿತಿ ಫಿಕ್ಸ್ ಮಾಡಬೇಕಾದ್ರೆ ಪ್ರತಿ ವರ್ಷ 10% ಎನ್ಹಾನ್ಸ್ಮೆಂಟ್ ಅಂತ ನಾವು ಮೊದಲೇ ಮಾಡಿರ್ತೀವಿ. ಯಾಕೆಂತಂದ್ರೆ ಪ್ರತಿ ವರ್ಷನೂ ಸಹ ಈ ತಾಂತ್ರಿಕ ಕಮಿಟಿ ಏನ್ ಮಾಡುತ್ತೆ, ಈ ಬೆಳೆ ಬೆಳಿಲಿಕ್ಕೆ ಈ ವರ್ಷ ಅಡಕೆಗೆ 1 ರೇಟ್ ಇರ್ಬೋದು, ಮುಂದಿನ ವರ್ಷ ಖರ್ಚು ಜಾಸ್ತಿ ಆಗ್ಬೋದು, ಅದ್ರ ಮುಂದಿನ ವರ್ಷ ಇನ್ನೂ ಖರ್ಚು ಜಾಸ್ತಿ ಆಗ್ಬೋದು, ಅದನ್ನ ಮನಗಂಡು ಪ್ರತಿ ವರ್ಷ 10% ಅದನ್ನ ಹೆಚ್ಚಿಗೆ ಮಾಡಿ ಲಿಮಿಟ್ ಫಿಕ್ಸ್ ಮಾಡಿರ್ತೀವಿ 5 ವರ್ಷದವರೆಗೂ. ಅಂದ್ರೆ 100 ರೂಪಾಯಿ ಇವತ್ತು ಬಂದ್ರೆ ಮುಂದಿನ ವರ್ಷ 100 ರೂಪಾಯಿ, ಅದನ್ನ ಮುಂದಿನ ವರ್ಷ 100 ಹಾಗೆ ಲಿಮಿಟ್ ಫಿಕ್ಸ್ ಮಾಡಿ ನಾವು ಮಾಡಿರ್ತೀವಿ 5 ವರ್ಷದವರೆಗೆ. ಈ ಮಧ್ಯೆ ಬೇರೆ ಅವರೇನಾದ್ರೂ ಸಂಪೂರ್ಣವಾಗಿ ಬೇರೆ ಬೆಳೆಗೆ ಶಿಫ್ಟ್ ಆಗ್ತೀವಿ ಅನ್ನೋದಾದ್ರೆ ಹೊಸದಾಗಿ ಲಿಮಿಟ್ ಮಾಡ್ಕೊಬೇಕಾಗ್ತದೆ, ಅದಕ್ಕೂ ಸಹ ಮಾಡ್ಕೊ. ಸರ್, ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಪಡಿಬೇಕಂದ್ರೆ ಏನೇನು ಒಂದು ದಾಖಲೆಗಳನ್ನ ಕೊಡಬೇಕಾಗುತ್ತೆ ರೈತರು? ರೈತರು ಈಗಾಗಲೇ ಬ್ಯಾಂಕ್ ಅಲ್ಲಿ ಖಾತೆದಾರ ಆಗಿರಬೇಕು. ಖಾತೆ ಹೊಂದಲಿಕ್ಕೆ ಏನೇನು KYC ಡಾಕ್ಯುಮೆಂಟ್ಸ್ ಅಂತ ಏನ್ ಕೇಳ್ತೀವಿ ಅದನ್ನು ಕೊಟ್ಟು ಖಾತೆದಾರ ಆಗಿರ್ತಾರೆ. ಆ ನಂತರ ಅವರು ಜಮೀನಿನ ದಾಖಲೆಗಳನ್ನು ಕೊಡಬೇಕಾಗ್ತದೆ, ಪಹಣಿ ಕೊಡಬೇಕಾಗ್ತದೆ, ಪಟ್ಟ ಕೊಡಬೇಕಾಗ್ತದೆ, ಕಂದಾಯ ರಶೀದಿ ಕೊಡಬೇಕಾಗ್ತದೆ, ಮ್ಯೂಟೇಷನ್ ಇದು. ಆ ನಂತರ ಇನ್ನು ಹೆಚ್ಚಿನ ಸಾಲ ಅಂದ್ರೆ ಒಂದು ಲಿಮಿಟ್ ವರೆಗೂ ಅವರು ಮಾರ್ಟ್ಗೇಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮಾರ್ಟ್ಗೇಜ್ ಮಾಡಬೇಕು ಅಂದ್ರೆ 1,60,000 ನಂತರ ನಾವು ಸಾಲ ಕೇಳಿದ್ರೆ ಅವಾಗ ಅವರು ಜಮೀನಿನ ಹಕ್ಕು ಪತ್ರಗಳನ್ನು ಕೊಡಬೇಕಾಗ್ತದೆ. ಅಂದ್ರೆ ಅವರಿಗೆ ತಂದೆ ತಾತಂದರಿಂದ ಬಂದಿರುವಂತಹ ವಿಭಾಗ ಪತ್ರ ಆಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ಅಥವಾ ಹೊಸದಾಗಿ ಕೊಂಡ್ಕೊಂಡಿದ್ರೆ ಸೇಲ್ ಡೀಡ್ ಅಥವಾ ಅವರ ಹಕ್ಕು ಪತ್ರಗಳನ್ನೆಲ್ಲ ಕೊಟ್ಟು ಅದನ್ನ ನಮಗೆಲ್ಲ ದಾಖಲೆಗಳು ಕೊಡಬೇಕಾಗ್ತದೆ. ಯಾವ್ಯಾವ ದಾಖಲೆಗಳು ಬೇಕು ಅಂತಂದ್ರೆ ಶಾಖೆನ ಅವರು ಸಂಪರ್ಕಿಸಿದ್ರೆ ಹೇಳ್ತಾರೆ. ಪ್ರತಿಯೊಂದು ಸಾಲಕ್ಕೂ ತಾವೇನು ಒಂದು ರೀಪೇಮೆಂಟ್ ಪೀರಿಯಡ್ ಅಂತ ಫಿಕ್ಸ್ ಮಾಡಿರ್ತಾರೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಒಂದು ಸೌಲಭ್ಯ ಪಡ್ಕೊಂಡವರಿಗೆ ಈ ರೀಪೇಮೆಂಟ್ ಪೀರಿಯಡ್ ಯಾವ ರೀತಿ ಇರುತ್ತೆ? ಅಲ್ಲ, ಇದರಡಿನೂ ಸಹ ಪ್ರತಿ ಬೆಳೆನೂ ಈಗ 6 ತಿಂಗಳು ಬೇರೆ ಬೆಳೆ ಇರುತ್ತೆ, 3 ತಿಂಗಳು ಬೆಳೆ ಇರುತ್ತೆ, ವರ್ಷದ ಬೆಳೆ ಇರುತ್ತೆ. ಈ ಕಬ್ಬು ಅಂತ ಸಂದರ್ಭದಲ್ಲಿ ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಬೆಳೆಗಳಾಗಿರುತ್ತದೆ. ನಾವು ಅವರಿಗೆ ಸಾಮಾನ್ಯವಾಗಿ ಏನ್ ಕೊಡ್ತೀವಿ, 1 ವರ್ಷದಲ್ಲಿ ಅಂದ್ರೆ ಇವತ್ತು ತೆಗೆದುಕೊಂಡ ಸಾಲ, ಇವತ್ತು ಡ್ರಾ ಮಾಡಿದಂತ ಹಣ ಅಕೌಂಟ್ಗೆ 1 ವರ್ಷದೊಳಗಡೆ ಕಟ್ಟಬೇಕಾಗ್ತದೆ. ಕಬ್ಬು ಅಥವಾ ಬಾಳೆ ಆ ರೀತಿ ದೀರ್ಘಾವಧಿ ಬೆಳೆಗಳಾದ್ರೆ ಒಂದೂವರೆ ವರ್ಷದವರೆಗೂ ಟೈಮ್ ಕೊಡ್ತೀವಿ. ಆ ಬೆಳೆ ಬಂದ ಕೂಡಲೇ ಅವ್ರು ಕಟ್ಟಬೇಕಾಗ್ತದೆ, ಕಟ್ಟಿ ಮತ್ತೆ ತಗೊಂಡ್ಬಿಡ್ಬೋದು. ಅಂದ್ರೆ ಈ ನಾವು ಉಳಿತಾಯ ಖಾತೆಗೆ ದುಡ್ಡು ಕಟ್ಟಿ ಹೆಂಗ್ ಡ್ರಾ ಮಾಡ್ತೀವೋ ಹಾಗೆ ಈಗ ಡ್ರಾ ಮಾಡಿದಷ್ಟನ್ನ ವರ್ಷದೊಳಗಡೆ ಅವರು ಅದನ್ನ ಬರ್ಸಿ ಮತ್ತೆ ತಗೊಂಡಿರ್ಬೋದು, ತಗೊಂಡ್ಬೋದು. ಅವಕಾಶ ಇದೆ, ಅವಕಾಶ ಇದೆ. ನಮ್ಮ ರೈತವರಿಗೆ ಏನು ಒಂದು ಸಲಹೆಗಳನ್ನು ಕೊಡ್ತೀರಿ ಸರ್, ಇದರ ಒಂದು ಸದುಪಯೋಗ ಪಡ್ಕೊಳ್ಳಿಕ್ಕೆ? ನಾವು ಬ್ಯಾಂಕ್ಗಳ ವತಿಯಿಂದ ಪ್ರತಿ ಹಳ್ಳಿಗಳಿಗೂ ಅಥವಾ ಎಲ್ಲರೂ KCC ಕಾರ್ಡ್ ಪಡ್ಕೊಳ್ಳಿ ಅನ್ನೋ ಉದ್ದೇಶ ನಮ್ಮದು. ಕಾರಣ ಇಷ್ಟೇ, ಆ KCC ಕಾರ್ಡ್ ನಡೆ ಈ ಕಡಿಮೆ ಬಡ್ಡಿ ಏನು ಸವಲತ್ತು ಸಿಗುತ್ತೆ ಅದನ್ನ ರೈತರು ಪಡ್ಕೊಬೇಕು. ಪ್ರತಿಯೊಬ್ಬರಿಗೂ KCC ಕಾರ್ಡ್ ತೆಗೆದುಕೊಂಡ್ರೆ ಅಥವಾ ಅವರು ಬೇರೆ ಪ್ರೈವೇಟ್ ಮನಿ ಲೆಂಡರ್ಸ್ ಹತ್ರ ಹೋಗುತ್ತೆ ತಪ್ಪುತ್ತೆ. ಜೊತೆಗೆ ಅವ್ರು SBI ಅಕೌಂಟ್ ಅಂತ ಆಪರೇಟ್ ಮಾಡ್ಕೊಬಹುದು, ಅವ್ರಿಗೆ ಹೆಚ್ಚಿನ ಹಣ ಇದ್ದಾಗ ತಂದ ಅಕೌಂಟ್ ಹಾಕಿ ಅದ್ರ ಬಡ್ಡಿನೂ ಸಹ ಕಡಿಮೆ ಮಾಡ್ಕೊಬಹುದು. ಈ ಪ್ರತಿಯೊಬ್ಬರು ಬ್ಯಾಂಕಿಗೆ ಬಂದು ಅವ್ರಿಗೆ ಈಗ ನಮಗಿಂತ ಜಮೀನ್ ಇದೆ ಅಥವಾ ನಾವಿಷ್ಟು ಜಮೀನ್ ಮಾಡ್ತಾ ಇದ್ದೀವಿ ಇಂತ ವಿವರಗಳನ್ನು ಸಲ್ಲಿಸಿ KCC ಪಡ್ಕೊಂಡ್ರೆ ದೀರ್ಘಾವಧಿಯಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗ್ತದೆ, ಬ್ಯಾಂಕಿಗಳಿಗೂ ಅನುಕೂಲ ಆಗುತ್ತೆ. ಬ್ಯಾಂಕ್ಗಳು ನಾವು ಸಾಲ ಕೊಡಕ್ಕೆ ಇರೋದು, ಹಾಗಾಗಿ ಹೆಚ್ಚಿನ ಜನ ಬಂದಾಗ ಹೆಚ್ಚಿನ ಸಾಲನೂ ಕೊಡ್ತೀವಿ. ಅವು ಮರುಪಾವತಿನೂ ಅಚ್ಚುಕಟ್ಟಾಗಿ ಆಗ್ತಾ ಇದ್ರೆ ಬಡ್ಡಿ ಇದು ಬೆನಿಫಿಟ್ ಅವ್ರಿಗೂ ಸಿಗುತ್ತೆ, ಸೊ ಬ್ಯಾಂಕಿಗೂ ಲಾಭದಾಯಕವಾಗುತ್ತದೆ. ಅಂದ್ರೆ ನಮ್ಮ ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೋಬೇಕಂದ್ರೆ ಬ್ಯಾಂಕಿಗಳಿಗೆ ಹೋಗಿ ಅವರು ಸಂಪರ್ಕ ಮಾಡಬೇಕು. ನಾವು ಬ್ಯಾಂಕ್ ಖಾತೆ ಮಾಡ್ಲಿಕ್ಕೂ ಅಭಿಯಾನಗಳು ಮಾಡ್ತಾ ಇದ್ವಿ. ಪ್ರತಿ ಮನೆಯವರು ಪ್ರತಿಯೊಬ್ಬರು ಖಾತೆ ಹೊಂದಿ, ಯಾಕೆಂತಂದ್ರೆ ಬೇರೆ ಬೇರೆ ಸರ್ಕಾರದ ವತಿಗಳಿಂದ ಅವರಿಗೆ ಅನುಕೂಲಗಳು ಸಾಕಷ್ಟು ಇರ್ತದೆ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ ಅಡಿ ಬರುವಂತಹ ಹಣ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲಾ ಬೆನಿಫಿಟ್ಗಳು ಸಹ ಅಕೌಂಟ್ ಮುಖಾಂತರನೇ ಬರ್ತವೆ. ಪ್ರತಿಯೊಬ್ಬರು ಅಕೌಂಟ್ ತಗೊಳ್ಳಿಂತಾನೆ ನಾವು ಅಭಿಯಾನ ಮಾಡ್ತಾ ಇದ್ವಿ. ಒಳ್ಳೇದು ಸರ್. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳು ಮತ್ತು ಅದಕ್ಕೆ ಯಾರು ಅರ್ಹರಾಗಿರ್ತಾರೆ, ಇದರ ಒಂದು ಸಾಲದ ಮಿತಿ ಎಷ್ಟಿರುತ್ತೆ, ಆಮೇಲೆ ಏನೇನು ದಾಖಲೆಗಳನ್ನು ಕೊಡಬಹುದು, ಮತ್ತೆ ಅದನ್ನ ಮರುಪಾವತಿ ಯಾವ ರೀತಿ ಮಾಡಿದ್ರೆ ರೈತರಿಗೆ ಏನೆಲ್ಲ ಒಂದು ಸೌಲಭ್ಯಗಳು ಇದರಿಂದ ಸಿಗುತ್ತೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರೆ, ನಮ್ಮ ರೈತ ಬಾಂಧವರ ಇದರ ಒಂದು ಸದುಪಯೋಗನ ಪಡಿಸ್ಕೊಂಡ್ರೆ, ತಾವೇ ಆಗ್ಲೇ ಹೇಳ್ದಂಗೆ ಹೊರಗಿನ ಖಾಸಗಿ ವ್ಯಕ್ತಿಗಳಿಂದ ಸಾಲ ಪಡೆಯುವಂಥದ್ದು, ಆಮೇಲೆ ಬೇರೆ ಒಂದು ಸಾಲದ ಸಮಸ್ಯೆ ಸಿಗಾಕೊಂಡು, ಇವೆಲ್ಲ ತಪ್ಪುತ್ತೆ ಅಂತ ನಾವು ಹೇಳ್ಬೋದು. ಒಂದು ವಿಚಾರ ಅಂದ್ರೆ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ KCC ಕಾರ್ಡ್ ನಡಿನು ಸಹ ಪಡೆದಂತ ಸಾಲನ ವರ್ಷದೊಳಗಡೆ ವಾಪಸ್ ಕಟ್ಟಿ ಮತ್ತೆ ಪಡೆದ್ರೆ ಬಡ್ಡಿಯಲ್ಲಿ ಅವರಿಗೆ ಬಹಳಷ್ಟು ಲಾಭದಾಯಕ. ಈ ಸದುಪಯೋಗನ ಎಲ್ಲಾ ರೈತರು ಹೊಂದಬೇಕು ಅನ್ನೋದು ನಮ್ಮ ಆಶಯ. ಒಳ್ಳೇದು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ತಾವು ನಮ್ಮ ರೈತ ಬಾಂಧವರಿಗಾಗಿ ತಿಳಿಸ್ಕೊಟ್ರಿ, ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಉಪಯೋಗಗಳ ಕುರಿತು ಚಿತ್ರದುರ್ಗ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ SN ಮಹದೇವಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕೇಳುಗರೆ ಬನ್ನಿ ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೇ, ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ, ಬಿದಿರಮ್ಮ ತಾಯಿ ಕೇಳೆ. Yeah. ಅದರುತ್ತ ಬೆಳೆದಿದ್ದೆ. ರಂಗನಿಗೆ ಕೊಳಲು ಆದೆ, ಕಂದನಿಗೆ ತೊಟ್ಟಿಲಾದೆ, ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ. ನಂದಿಯ ಕೋಲು ಆದಿ ಧಾನ್ಯಗಳ ಕೇರುವಂತ ಮುದ್ದಿನ ಮರವು ಕಟ್ಟಿದ ಕಣಜವಾದೆ. ಕೆಳಗರೆ ಇದುವರೆಗೂ ಜನಪದ ಗೀತೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಇಂದಿನ ಕೃಷಿ ಮಾರುಕಟ್ಟೆಯ ವರದಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿಯನ್ನ ತಿಳಿಯೋಣ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1446, ಗರಿಷ್ಠ 1625. ಹತ್ತಿ 6386, ಗರಿಷ್ಠ 7249. ಜೋಳ ಹೈಬ್ರಿಡ್ ಕನಿಷ್ಠ 1350, ಗರಿಷ್ಠ 1601. ಮೆಕ್ಕೆಜೋಳ ಹೈಬ್ರಿಡ್ ಕನಿಷ್ಠ 1301, ಗರಿಷ್ಠ 1925. ರಾಗಿ ಹೈಬ್ರಿಡ್ 2056, ಗರಿಷ್ಠ 2211. ಚಿತ್ರದುರ್ಗದ ಮಾರುಕಟ್ಟೆಯ ವರದಿ. ಅಡಿಕೆ ಅಪಿ ಕ್ವಿಂಟಾಲ್ಗೆ 51,639 ಕನಿಷ್ಠ, ಗರಿಷ್ಠ 52,069. ಅಡಿಕೆ ಬೆಟ್ಟ 39,919, ಗರಿಷ್ಠ 40,399. ಅಡಿಕೆ ಕೆಂಪುಗೋಟು 32,609, ಗರಿಷ್ಠ 33,010 ರೂಪಾಯಿ. ಅಡಿಕೆ ರಾಶಿ 51,129 ರೂಪಾಯಿ ಕನಿಷ್ಠ, ಗರಿಷ್ಠ 51,559. ಇನ್ನು ಚನ್ನಗಿರಿ ಕೃಷಿ ಮಾರುಕಟ್ಟೆಯ ವರದಿ. ಅಡಿಕೆ ರಾಶಿ ಕ್ವಿಂಟಲ್ಗೆ 48